ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಶ್ರೀ ಜಿಡಿಜಿ ಸಂಸ್ಥೆಯ ಧಾರವಾಡದ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪಿಯು ವಿಜ್ಞಾನ ವಾಣಿಜ್ಯ ಪ್ರವೇಶ ಪ್ರಾರಂಭ. ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ. ಪ್ರತಿಭಾವಂತರಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ. ಕಳೆದ ಸಾಲಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್. ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ವಸತಿ ಸೌಲಭ್ಯ, ಕೆಸೆಟ್, ಜೆಡಬ್ಲ್ಯೂ, ನೀಟ್ ಪರೀಕ್ಷಾ ತರಬೇತಿ. ಸಂಪರ್ಕಿಸಿ ಹಿರೇಮಲ್ಲೂರ್ ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. 9481607758361. रोहित, ये नया मोबाइल आते ही खराब हो गया, अब क्या करेंगे? दुकानदार और कंपनी से बात करेंगे. नहीं माने तो? तो उपभोक्ता के अधिकारों की रक्षा का पूरा इंतजाम है. 1915 पर कंप्लेंट करेंगे. 1915? हाँ, नेशनल कंज्यूमर हेल्पलाइन 1915. यहाँ आसानी से कंप्लेंट दर्ज हो जाती है और 1915 से समाधान भी जल्द होता है. ना हुआ तो? तो कंज्यूमर कमीशन है ना, इसमें ई दाखिल द्वारा ऑनलाइन केस कर सकते हैं. समझ गई, उपभोक्ता अधिकारों की रक्षा का पूरा इंतजाम है. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯಾಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್. ಚೌಗಲಾ ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ ಪಿಯು ಸೈನ್ಸ್ ಕಾಲೇಜು ಹುಬ್ಬಳ್ಳಿ. ಸತತ 13 ವರ್ಷಗಳಿಂದ ಜಿಲ್ಲೆಗೆ ಪ್ರಥಮ ಸ್ಥಾನ. ಸಿಇಟಿ, ನೀಟ್ ಮತ್ತು ಜೆಡಬ್ಲ್ಯೂಯ ಅತ್ಯುತ್ತಮ ತರಬೇತಿ ಹಾಗೂ ಉತ್ಕೃಷ್ಟ ಫಲಿತಾಂಶ. 2023 ಜೆಡಬ್ಲ್ಯೂ ಪರೀಕ್ಷೆಯಲ್ಲಿ ವಿದ್ಯಾನಿಕೇತನ ಪಿಯು ಕಾಲೇಜಿಗೆ ಪ್ರಥಮ ಸ್ಥಾನ. ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಉತ್ತಮ ಸಾರಿಗೆ ಹಾಗೂ ಹಾಸ್ಟೆಲ್ ವ್ಯವಸ್ಥೆ. ಅನುಭವಿ ನಿಪುಣ ಪ್ರಾಧ್ಯಾಪಕ ವೃಂದ, ವೈಯಕ್ತಿಕ ಕಾಳಜಿ. ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ ವಿದ್ಯಾನಿಕೇತನ ಪಿಯು ಸೈನ್ಸ್ ಕಾಲೇಜ್, ಸಪ್ತಗಿರಿ ಹೆರಿಟೇಜ್, ಭೈರಿ ದೇವರ ಕೊಪ್ಪ, ಹುಬ್ಬಳ್ಳಿ. ಮೊಬೈಲ್ 8660262943. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಹಜ ಕೃಷಿ ಕುರಿತು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವಿದೆ. ಇವರನ್ನು ಸಂದರ್ಶಿಸುತ್ತಾರೆ ಎಚ್ಬಿ ರಾಮಡಿಗೆ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರಿದ್ದಾರೆ. ಹೆಚ್ಚು ಕಡಿಮೆ ನಮ್ಮ ಅನೇಕ ರೈತರಿಗೆ ಮತ್ತು ಬೇರೆ ಬೇರೆ ವಲಯದ, ಏಕೆಂದರೆ ಸಾಕಷ್ಟು ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರು, ಪ್ರಯೋಗಗಳನ್ನು ಮಾಡ್ತಕ್ಕಂಥವ್ರು. ಅಂದರೆ ಸಹಜವಾಗಿ ನಾವು ಹೇಗೆ ಬದುಕಲಿಕ್ಕೆ ಸಾಧ್ಯ, ಸರಳ ಜೀವನ ನಡೆಸೋದು ಹೇಗೆ, ಮತ್ತು ಪ್ರಕೃತಿ ಜೊತೆ ನಮ್ಮ ಅನುಸಂಧಾನ ಹೇಗಿರಬೇಕು, ಈ ರೀತಿ ಪ್ರಯೋಗಗಳನ್ನು ಅವರು ಮಾಡಿದ್ದಾರೆ. ಅವರು ಹೆರಿಗೆ ಮತ್ತು ಸ್ತ್ರೀ ಆರೋಗ್ಯ ತಜ್ಞರು, ಜೊತೆಗೆ ಗಾಂಧಿ ಪ್ರತಿಷ್ಠಾನದ ಅಧ್ಯಕ್ಷರು ಕೂಡ. ಸಹಜ ಕೃಷಿಕರು ಮತ್ತು ಪ್ರಯೋಗಶೀಲ ವ್ಯಕ್ತಿತ್ವದ ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವು ಎಲ್ಲ ಮುಖಗಳನ್ನು ಪರಿಚಯಿಸೋದಕ್ಕಿಂತ ಅವರು ಸಹಜವಾಗಿ ಕೃಷಿ ಮಾಡ್ಕೊತ ಅಲ್ಲಿ ಕೂಡ ಅನೇಕ ಜನರಿಗೆ ತರಬೇತಿ ಕೊಡೋದಾಗಿರ್ಬೋದು, ಅಥವಾ ಆ ಒಂದು ಸಹಜ ನಡೆಯಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ತಿಳುವಳಿಕೆ ಕೊಡೋದು ಆಗಿರ್ಬೋದು. ಈ ನಿಟ್ಟಿನೊಳಗನ ನಾವು ಮಾತಾಡ್ತಾ ಇದ್ದೀವಿ. ಯಾಕಂದರೆ ಅವರು ಗಾಂಧಿ ಪ್ರತಿಷ್ಠಾನದ ಅಧ್ಯಕ್ಷರು ಆಗಿರೋದ್ರಿಂದ ಗಾಂಧೀಜಿಯವರು ಕೂಡ ಜೀವನ ಪರ್ಯಂತ ಅನೇಕ ಪ್ರಯೋಗಗಳನ್ನು ಮಾಡಿದರು. ಆ ಪ್ರಭಾವ ಇವರಿಗೂ ಕೂಡ ಆಗಿದೆ ಅಂತೇಳಿ ನನಗೆ ಅನಿಸುತ್ತೆ. ನಮಸ್ಕಾರ ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರು. ನಮಸ್ಕಾರ. ಈಗ ಜೀವನ ಒಂದು ಪ್ರಯೋಗಶಾಲೆ. ಗಾಂಧೀಜಿಯವರು ಹುಟ್ಟಿನಿಂದ ಕೊನೆಯ ತನಕನೂ ಕೂಡ ಜೀವನದ ಆರೋಗ್ಯ ಆಗಿರ್ಬೋದು, ಬದುಕು ರೀತಿ ಆಗಿರ್ಬೋದು, ಬಟ್ಟೆ ಬೇರೆ ಆಗಿರ್ಬೋದು, ಹೋರಾಟ ಆಗಿರ್ಬೋದು, ಎಲ್ಲ ರೀತಿ ಪ್ರಯೋಗಗಳನ್ನ ಮಾಡಿದ್ರು. ಅದನ್ನ ನೋಡ್ಕೋಂತ ಬೆಳೆದಿರಿ ನೀವು ಅಲ್ವಾ, ಓದಿದಿರಿ, ತಿಳ್ಕೊಂಡಿದ್ದೀರಿ. ಈಗ ಒಂದು ಸಹಜ ಕೃಷಿ ಅಂತೇಳಿ ಒಂದು ತೋಟನ ಮಾಡಿದ್ದಾರೆ, ಉದ್ದೇಶ ಏನಾಗಿತ್ತು ಅದರ? ನಮ್ಮ ಊರು ಅಥಣಿ. ಅಥಣಿ ಒಳಗೆ ನಮ್ಮ ಕುಟುಂಬದಿಂದ ಬಂದಂತಹ ಜಮೀನು ಅಲ್ಲಿರೋದ್ರಿಂದ, ಈಗ 50 ವರ್ಷಗಳ ಹಿಂದೆ ಇನ್ನು ಇಡೀ ದೇಶದೊಳಗೇನೆ ಹಸಿರು ಕ್ರಾಂತಿ ಬಂತು, ಅದು ಅಥಣಿಗೂ ಬಂತು. ನಮ್ಮ ತಂದೆಯವರು ಮತ್ತು ಅಲ್ಲಿದ್ದಂಥ ಉಳಿದವರು ಎಲ್ಲರೂ ಹಸಿರು ಕ್ರಾಂತಿಯ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಮಾಡಿ ನೀರು ತಂದು ಯಾವ ಕಪ್ಪು ನೆಲದೊಳಗೆ ತಲೆತಲಾಂತರಗಳಿಂದ ಜೋಳ ಮತ್ತು ಹತ್ತಿ ಬೆಳೀತಾ ಇದ್ರೋ ಮಳೆ ಆಶ್ರಿತವಾಗಿ ಅಲ್ಲಿ ನೀರಾವರಿ ಮಾಡಿಬಿಟ್ಟು ಕಬ್ಬು ಬೆಳೀಲಿಕ್ಕೆ ಶುರು ಮಾಡಿದರು. ನನಗೆ ಅದು ಸರಿ ಅನ್ನಿಸ್ತಾ ಇರಲಿಲ್ಲ. ಆದರೆ ಪ್ರತಿ ಸಲ ಊರಿಗೆ ಹೋದಾಗ್ಲೂ ಅದ್ರ ಸಲಾಗೆ ತಕರಾರು ಮಾಡೋದು, ಅವ್ರ ಜೊತೆ ವಾದ ಮಾಡೋದು ಎಲ್ಲ. ಕೊನೆಗೆ ನಾನು ಅಂದ್ಕೊಂಡೆ, ಹೆಂಗಿದ್ರೂ ನಾನು ನನ್ನ ವೃತ್ತಿಯ ಸಲುವಾಗಿ ನಾನು ಧಾರವಾಡದೊಳಗೆ ನೆಲೆಸಿರೋದ್ರಿಂದ ಇಲ್ಲಿ ನನಗೆ ಹೆಂಗೆ ಬೇಕು ಅಂಥದ್ದೊಂದು ಕೃಷಿ ಮಾಡಲಿಕ್ಕೆ ಆಗಬಹುದಾ ಅನ್ನೋ ವಿಚಾರದಿಂದ ನಾವು ಗೋವಾ ರಸ್ತೆದೊಳಗೆ ದಡ್ಡಿ ಕಮಲಾಪುರ ಹಳ್ಳಿ ಹತ್ತಿರ 17 ಎಕರೆ ಜಮೀನು ಕೊಂಡು ತಗೊಂಡ್ವಿ. ಈಗ 26 ವರ್ಷದ ಹಿಂದೆ ನಾವು ಆ ಜಮೀನನ್ನು ಕೊಂಡು ತಗೊಂಡಾಗ ಅಲ್ಲಿ ಏನಂದರೆ ಏನೂ ಇರಲಿಲ್ಲ. 17 ಎಕರೆ ಬೋಳು ಭೂಮಿ. ನಾವು ಹೋಗಿ ನೆರಳಿಗೆ ಎಲ್ಲಾದರೂ ಕೂತ್ಕೊಳ್ತೀವಪ್ಪ ಅಂತಂದರೆ ಒಂದು ನೆರಳು ಕೊಡುವಂಥ ಒಂದೇ ಒಂದು ಮರನೂ ಅಲ್ಲಿ ಇರಲಿಲ್ಲ. ಆಮೇಲೆ ನಾವು ನಮಗೆ ಆ ಜಮೀನನ್ನು ಕೊಂಡು ತಗೊಂಡಾಗ ಒಂದಿಷ್ಟು ಗಟ್ಟಿಯಾದಂತಹ ನಿಲುವುಗಳಿದ್ವು. ಒಂದು, ಯಾವುದೇ ರೀತಿಯ ರಾಸಾಯನಿಕ ಕೃಷಿ ಮಾಡೋದಿಲ್ಲ, ರಾಸಾಯನಿಕ ಗೊಬ್ಬರ ತರೋದಿಲ್ಲ, ಕೀಟನಾಶಕಗಳನ್ನು ತರೋದಿಲ್ಲ. ಇದು ಮೊಟ್ಟ ಮೊದಲನೇದು ನಮಗೆ ನಾವೇ ಹಾಕ್ಕೊಂಡಂಥ ಒಂದು ನಿಯಮ. ಎರಡನೇದು, ಸಸ್ಯ ವೈವಿಧ್ಯವನ್ನು ಆದಷ್ಟು ಹೆಚ್ಚು ಮಾಡೋದು, ಎಲ್ಲ ಥರದ ಸಸ್ಯಗಳು ನಮ್ಮ ತೋಟದೊಳಗಿರಬೇಕು ಅಂತ. ಹಂಗಾಗಿ ನಮ್ಮ ತೋಟದ ಹೆಸರೇ ಸುಮನ ಸಂಗಮ ಅಂತ. ಸಂಗಮ ಅಂದ್ರೆ ನಮಗೆಲ್ಲರಿಗೂ ಅರ್ಥ ಆಗುವಂಗೆ ಎಲ್ಲ ಒಂದ್ ಕಡೆ ಬಂದು ಸೇರುವಂತದ್ದು. ಸುಮನ ಅಂದ್ರೆ ಪುಷ್ಪ ಅಂತ. ಸುಮನ ಅಂದ್ರೆ ಪುಷ್ಪ ಅಥವಾ ಹೂವು, ಎಲ್ಲಾ ತರದ ಹೂವುಗಳು ಅಲ್ಲಿ ಬಂದು ಸೇರ್ಬೇಕು, ಅಂದ್ರೆ ಜೀವ ವೈವಿಧ್ಯ ಬರಬೇಕು ಅಂತ. ಸುಮನ ಅನ್ನೋದ್ರ ಇನ್ನೊಂದು ಅರ್ಥ ಅಂದ್ರೆ ಸುಮನ, ಒಳ್ಳೆಯ ಮನಸ್ಸುಗಳು ಅಲ್ಲಿ ಬರಬೇಕು ಅಂತ. ಹಾಗಾಗಿ ಈ ಕಳೆದ 26 ವರ್ಷದೊಳಗೆ ನಾವು ಪ್ರತಿ ವರ್ಷವೂ ಬೇರೆ ಬೇರೆ ತರದ ಸಸಿಗಳನ್ನು ತಂದು ಅಲ್ಲಿ ಬೆಳೆಸ್ತಾನೆ ಇದ್ದೀವಿ. ಜೊತೆಗೆ ನಾವು ಭೂಮಿ ತಾಯಿಗೆ, ಪ್ರಕೃತಿ ಮಾತಿಗೆ ಒಂದು ಅವಕಾಶ ಕೊಟ್ಟಿರೋದ್ರಿಂದ ಬಹಳಷ್ಟು ಸಸ್ಯಗಳು ಪಕ್ಷಿಗಳ ಮೂಲಕ, ಪಾರಿವಾಳಗಳ ಮೂಲಕ, ಪಾತರಗಿತ್ತಿಗಳ ಮೂಲಕ ಅಲ್ಲಿ ಬಂದ್ಬಿಟ್ಟಿವೆ, ಗಾಳಿಯ ಮೂಲಕ. ಹಾಗಾಗಿ ಇವತ್ತು ಅದನ್ನು ನಾವು ಬಹಳ ಅಭಿಮಾನದಿಂದ ಒಂದು ಕಾಡು ತೋಟ ಅಂತ ಹೇಳುವ ಹಂಗೆ ಅದು ಒಂದು ರೂಪ ತಳೆದಿದ್ದದ. ಹೌದಲ್ಲ? ಹೌದು ಹೌದು. 27 ವರ್ಷದಲ್ಲಿ ಪೂರ್ತಿ ತಾನೇ ಒಂದು ಬೆಳ್ಕೊಂಡು ನಿಂತಿದ್ದಾರೆ. ಓಕೆ, ನಿಮ್ಮ ಅದರಲ್ಲಿ ಹಸ್ತಕ್ಷೇಪ ಎಷ್ಟಿತ್ತು? ಒಂದು ಅನುಕೂಲನೂ ಹೇಳಬೇಕು, ಒಂದು ಅನಾನುಕೂಲ ಅಂತಲೇ ಹೇಳಬೇಕು. ನಾನು ಪೂರ್ಣಾವಧಿ ರೈತ ಅಲ್ಲ, ನನಗೆ ವೈದ್ಯಕೀಯ ವೃತ್ತಿ ಇರೋದ್ರಿಂದ ನಾನು ದಿನಾಲು ಬೆಳಿಗ್ಗೆ 8 ಸುಮಾರಿಗೆ ಅಲ್ಲಿ ಹೋಗ್ತೀನಿ, ಮತ್ತೆ 10 ಗಂಟೆಗೆ ನಾನು ಆಸ್ಪತ್ರೆಗೆ ವಾಪಸ್ ಬಂದ್ಬಿಡ್ತೀನಿ. ಇದು ಒಂದು ರೀತಿಯಿಂದ ಅನಾನುಕೂಲ, ಯಾಕಂತಂದರೆ ಅದನ್ನು ಹೆಂಗೆ ಅಭಿವೃದ್ಧಿ ಮಾಡಬೇಕು ಅದಕ್ಕೆ ಟೈಮ್ ಸಮಯ ಬಹಳ ಕಡಿಮೆ ಆಗ್ತದೆ. ಆದರೆ ಅನುಕೂಲ ಹೆಂಗಂತಂದರೆ ನಮ್ಮ ಹಸ್ತಕ್ಷೇಪ ಬಹಳ ಕಡಿಮೆ ಆಗಿರೋದ್ರಿಂದ ಪ್ರಕೃತಿಗೆ ತನ್ನಗತಾನೇ ಒಂದು ರೀತಿಯಿಂದ ವಿಕಾಸ ಆಗಲಿಕ್ಕೆ ಅಲ್ಲಿ ಅವಕಾಶ ಸಿಕ್ಬಿಟ್ಟಿದ್ದದೆ. ಯಾವ್ಯಾವುದೋ ಥರದ ಸಸ್ಯಗಳು, ಯಾವ್ಯಾವುದೋ ಥರದ ಗಿಡಗಂಟಿಗಳು, ಪಕ್ಷಿಗಳು, ಎರೆಹುಳುಗಳು, ನಾವೇನು ನಾಯಿ ಛತ್ರಿ ಅಂತ ಹೇಳ್ತೀವಿ, ಅಣಬೆಗಳು, ಎಲ್ಲವೂ ಒಂದು ಅದ್ಭುತವಾದಂಥ ರೀತಿ ಒಳಗೆ ಅಲ್ಲಿ ಬದಲಾವಣೆ ನಡೆದಿರೋದನ್ನು ನಾವು ನೋಡ್ತೀವಿ. ನೀರಿನ ಸಂಪನ್ಮೂಲ, ಮಣ್ಣಿನ ಸಂಪನ್ಮೂಲ, ಅದಕ್ಕೆ ರಕ್ಷಣೆಗೆ ಏನೇನೋ ಒಂದು ಸ್ವಲ್ಪ ಆದರೂ ನಾವು ಮಾಡೋಣ ಅಲ್ಲಿ ಅಂತೇಳಿ ಅನಿಸುತ್ತಾ? ಹೌದು, ನಾವು ಜಮೀನು ಕೊಂಡು ತಗೊಂಡಾಗಲೇ ಅದು ಒಂದು ಇಳಿಜಾರಿನ ಜಮೀನಾಗಿರೋದ್ರಿಂದ ಮತ್ತು ಪಶ್ಚಿಮ ಘಟ್ಟದ ಕಡೆ ಇರೋದ್ರಿಂದ ನಾವು ಆದಷ್ಟು ಮಳೆ ನೀರು ಸಂಗ್ರಹ ಮಾಡಬೇಕು ನಮ್ಮ ಜಮೀನಿನೊಳಗೆ ಅನ್ನೋ ದೃಷ್ಟಿಯಿಂದ ನಾವು ಮುಂದೆ ಒಂದೇ ಸಲಕ್ಕೆ ಎಲ್ಲ ಮಾಡ್ಕೊಳ್ಳಿಲ್ಲ. ಮೊದಲು 1 ವರ್ಷಕ್ಕೆ ಒಂದು ಹೊಂಡ ಮಾಡಿಕೊಂಡು, ಮತ್ತೊಂದು 2 ವರ್ಷ ಬಿಟ್ಟು ಮತ್ತೊಂದು ಹೊಂಡ ಮಾಡಿಕೊಂಡು, ಹೀಗೆ ಅಲ್ಲಿ ಸದ್ಯಕ್ಕೆ 6 ಮಳೆ ನೀರಿನ ಹೊಂಡಗಳವ. ಜೊತೆಗೆ ನಾವು ಇಳಿಜಾರಿಗೆ ಅಡ್ಡವಾಗಿ ಟ್ರೆಂಚ್ಗಳನ್ನು ಕಡಿದ್ಬಿಟ್ಟು ನೀರು ಹರಿದು ಹೋಗದ ಹಾಗೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಮೂರನೇದಾಗಿ, ಬಹಳಷ್ಟು ಗಿಡಮರಗಳು ಬೆಳೆದಿರೋದ್ರಿಂದ ಮಣ್ಣು ಹರಿದು ಹೋಗೋದು, ನೀರು ಹರಿದು ಹೋಗೋದು ಇವತ್ತು ಇಲ್ಲವೇ ಇಲ್ಲ. ಹಾಗಾಗಿ ಬಿದ್ದಂಥ ನೀರು ಎಲ್ಲವೂ ಅಲ್ಲೇ ಇಂಗುತ್ತದೆ, ಮತ್ತು ಗಿಡಮರಗಳ ಎಲೆಗಳೆಲ್ಲ ಅಲ್ಲೇ ಬೀಳೋದ್ರಿಂದ ಒಂದು ಮಣ್ಣಿನ ಫಲವತ್ತತೆ, ಮಣ್ಣಿನ ತೇವಾಂಶ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತೀವಿ, ಮತ್ತು ನೀರು ಅಲ್ಲಿಯೇ ಸಂಗ್ರಹ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಸಹಜವಾಗಿ ಬೆಳೀತಿರೋದನ್ನು ಅಲ್ಲಿ ಸೂಕ್ಷ್ಮಾಣು ಜೀವಿಗಳು, ಭೂಮಿಯನ್ನು ಫಲವತ್ತತೆ ಮಾಡ್ತಕ್ಕಂಥ ಎಲ್ಲ ಜೀವಿಗಳು ಅಲ್ಲಿ ಬೆಳವಣಿಗೆ ಆಗ್ತಾ ಇದ್ದವು, ಮತ್ತು ಅಲ್ಲೇ ನೆಲೆಯನ್ನು ಕಂಡುಕೊಂಡಿದ್ದವು ಅಲ್ವಾ? ಹೌದು. ನೀವು ಏನು ಆಸೆಯಿಂದ ಬೆಳೆದದ್ದೆಲ್ಲ ಗಿಡಗಳನ್ನು ಅಂತ, ಆದರೂ ನಾವು ತೆಂಗು ಹಾಕ್ಬೇಕು ಒಂದು ಕಡೆ, ಒಂದು ಕಡೆ ಈ ಹಣ್ಣು ಹಾಕ್ಬೇಕು, ಒಂದು ಕಡೆ ಈ ತರಕಾರಿ ಹಾಕ್ಬೇಕು, ಹಂಗೇನಾದರೂ ಸ್ವಲ್ಪ ಆದರೂ? ಹೌದು, ನಮ್ಮ ಗುರಿ ಇದ್ದದ್ದೇ ಸಸ್ಯ ವೈವಿಧ್ಯವನ್ನು ಹೆಚ್ಚು ಮಾಡೋದು. ಅದರೊಳಗೆ ನಮಗೆ ಹಣ್ಣು ಕೊಡುವಂತಹ ಗಿಡಗಳು ಇರಬೇಕು ಅನ್ನೋದು ಒಂದು ಮುಖ್ಯ ಭಾಗ. ಬರೀ ಕಾಡು ಮರಗಳಷ್ಟೇ ಅಲ್ಲ, ಕಾಡು ಮರಗಳಂತೂ ಸಹಜವಾಗಿಯೇ ಬೆಳೆದಿದ್ದಾವೆ. ಹೌದೇ ಹೌದು. ಜೊತೆಗೆ ಯಾವ್ಯಾವ ಥರದ ಹಣ್ಣಿನ ಗಿಡಗಳನ್ನು ನಮಗೆ ತಂದು ಬೆಳೆಸಲಿಕ್ಕಾಗಿದ್ದು, ಎಲ್ಲ ಥರದ ಹಣ್ಣಿನ ಗಿಡಗಳು ಅಲ್ಲೇವ. ಮಾವು, ಚಿಕ್ಕು, ಹಲಸು, ತೆಂಗು, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಹನುಮಾನ ಫಲ, ಬೆಣ್ಣೆ ಹಣ್ಣು, ನಕ್ಷತ್ರ ಹಣ್ಣು, ಪೀನಟ್ ಬಟರ್ ಫ್ರೂಟ್ ಅಂತನ್ರಿ, ಯಾವ್ಯಾವ ತರದ ಹಣ್ಣಿನ ಗಿಡಗಳನ್ನು ತಂದು ಬೆಳೆಸಲಿಕ್ಕೆ ಸಾಧ್ಯ ಇದೆಯೋ ನಮ್ಮ ಮಿತಿಯೊಳಗೆ ನಾವು ಬಹಳಷ್ಟು ತಂದು ಅಲ್ಲಿ ಬೆಳೆಸ್ತಾ ಇದ್ದೀವಿ. ತರಕಾರಿನೂ ಹಾಕಿರಿ, ಕರಿಬೇವಂತೂ ಸಾಕಷ್ಟು ಅದ. ಜೊತೆಗೆ ಸ್ವಲ್ಪ ಭತ್ತ ಬೆಳ್ಕೋತೀವಿ. ಒಂದು ರೀತಿಯ ಕಾಡು ಮತ್ತು ತೋಟ ಇವೆರಡರ ಸಂಯೋಜನೆ ಇದೆ. ಹೌದು, ಈಗ ಇಂಥ ಒಂದು ಕಾಡು ಅಥವಾ ಅಲ್ಲಿ ಒಂದು ಮನೆಯನ್ನು ಅಥವಾ ಏನೋ ಒಂದು ಪ್ರಯೋಗಶೀಲ ಮಾಡಲಿಕ್ಕೆ ಒಂದು ಪ್ರಯೋಗಾಲಯ ಕಟ್ಟಿದ್ದು ಹಂಗೇನೇನೋ ಇದೆ ಮತ್ತೆ ಏನದು? ಮೊದಲಿನಿಂದಲೂ ಒಂದು ವಿಷಯದ ಬಗ್ಗೆ ನಾವು ಬಹಳ ಸ್ಪಷ್ಟ ತಿಳುವಳಿಕೆಯನ್ನು ತಂದುಕೊಂಡ್ವಿ. ಏನಂತಂದ್ರೆ ಇದು ತೋಟ ಅಂತ ಅನ್ನೋದು ಬರೀ ಬೆಳೆಗಳನ್ನು ಬೆಳೆಯೋದಕ್ಕೆ ಅಥವಾ ಹಣ್ಣಿನ ಮರಗಳನ್ನು ಬೆಳೆಯೋದಕ್ಕೆ ಅಷ್ಟೇ ಅಲ್ಲ, ಅದಂತೂ ಹೌದೇ ಹೌದು. ಜೊತೆಗೆ ಅಲ್ಲಿ ನಮ್ಮ ಜೀವನ ಶೈಲಿಯನ್ನು ಸರಿ ಮಾಡಿಕೊಳ್ಳೋ ಸಲುವಾಗಿ, ನಮ್ಮ ಖುಷಿ ಮತ್ತು ಸಂತೋಷವನ್ನು ಹೆಚ್ಚು ಮಾಡಿಕೊಳ್ಳೋ ಸಲುವಾಗಿ ಅಲ್ಲಿ ಬೇರೆ ಬೇರೆ ತರದ ಚಟುವಟಿಕೆಗಳು ನಡೀಬೇಕು ಅಂತ. ಹಾಗಾಗಿ ಅಲ್ಲಿ ಮೊದಲಿನಿಂದಲೂ ನಾವು ಮಕ್ಕಳ ಶಿಬಿರಗಳನ್ನು ಮಾಡ್ತೀವಿ, ಧ್ಯಾನದ ಶಿಬಿರಗಳು, ರೈತರ ಸಲುವಾಗಿ ಶಿಬಿರಗಳು, ಜೀವನ ಶೈಲಿ ಶಿಬಿರಗಳು, ಆಹಾರದ ಶಿಬಿರ, ಹೀಗೆ ಬೇರೆ ಬೇರೆ ವಿಷಯದ ಶಿಬಿರಗಳನ್ನು ಮಾಡ್ತಾ ಬಂದಿದ್ದೀವಿ ನಾವು. ಅದರಿಂದ ನಮ್ಮ ತಿಳುವಳಿಕೆ ಬಹಳ ದೊಡ್ಡ ಪ್ರಮಾಣದೊಳಗೆ ಹೆಚ್ಚಾಗಿದ್ದದೆ. ಒಂದು ಕಡೆ ಪ್ರಕೃತಿ ಕಲಿಸ್ತಾ ಇರುವಂಥದ್ದೇ ಪಾಠಗಳು. ಪ್ರಕೃತಿ ಬಹಳ ಅದ್ಭುತವಾಗಿ ತಾಳ್ಮೆಯನ್ನು ಕಲಿಸ್ತದೆ, ವಿವಿಧ ರೀತಿಯ ಸಂತೋಷಗಳನ್ನು ಕೊಡ್ತಾ ಇರ್ತದೆ. ಜೊತೆಗೆ ಬೇರೆ ಬೇರೆ ಕ್ಷೇತ್ರದ ತಜ್ಞರು ಬರೋದ್ರಿಂದ ಅವರಿಂದನೂ ಸಾಕಷ್ಟು ವಿಷಯಗಳನ್ನು ಕಲೀಲಿಕ್ಕೆ ನಮಗೆ ಸಾಧ್ಯ ಆಗಿದ್ದದೆ. ಎಂತೆಂಥ ತಜ್ಞರು ಬರ್ತಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲರೂ? ಈಗ ಉದಾಹರಣೆಗೆ ಆಹಾರದ ಶಿಬಿರ ಅಂತ ನಾವು ಮಾಡಿದಾಗ ನಮ್ಮ ಆಹಾರ ಹೇಗಿರಬೇಕು, ಇವತ್ತಿನ ದಿನಮಾನಗಳಲ್ಲಿ ಇಷ್ಟೊಂದು ಜೀವನ ಶೈಲಿ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇರುವಾಗ ಯಾವ ರೀತಿ ಆಹಾರ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಇದಕ್ಕೆ ದೂರದ ದಿಲ್ಲಿಯಿಂದ ನಮ್ಮ ಸ್ನೇಹಿತರು ಬಂದಿದ್ರು, ರಜನಿ ಅಂಥೇಳಿ ಮತ್ತು ಅವ್ರ ಮನೆಯವರು. ಅವ್ರು ಬಂದು ಕೊರೋನಾ ಕಾಲದೊಳಗೆ 6 ತಿಂಗಳು ನಮ್ಮ ತೋಟದೊಳಗೆ ಇದ್ದು ಬಿಟ್ರು. 6 ತಿಂಗಳು ಅವರು ನಮಗೆ ಎಣ್ಣೆ ಇಲ್ಲದೆ, ಸಕ್ಕರೆ ಬೆಲ್ಲ ಇಲ್ಲದೆ, ಹಾಲು ಮೊಸರು ಬೆಣ್ಣೆ ತುಪ್ಪ ಇಲ್ಲದೆ ಅಡುಗೆ ಯಾವ ರೀತಿ ಮಾಡಬಹುದು ಇದನ್ನು ಕಲಿಸ್ಕೊಟ್ರು. ಮತ್ತು ಅದಕ್ಕೆ ಸಂಬಂಧಿಸಿದಂಗೆ 5 ದಿವಸದ್ದು ಒಂದೊಂದು ವಾರದ್ದು ನಾವು ಬೇರೆ ಬೇರೆ ಶಿಬಿರಗಳನ್ನು ಮಾಡಿಕೊಂಡ್ವಿ. ಬೇರೆ ಬೇರೆ ಕಾಯಿಲೆ ಇರುವಂಥವ್ರು ಬಂದು ಶಿಬಿರದೊಳಗೆ ಪಾಲ್ಗೊಂಡ್ರು. ಒಂದು ವಾರದೊಳಗೆ ಅವ್ರ ಆರೋಗ್ಯದೊಳಗೆ ಏನು ಬದಲಾವಣೆ ಆಯಿತು, ಏನು ಸುಧಾರಣೆ ಆಯಿತು ಅನ್ನೋದನ್ನು ನಾವು ಅನುಭವಿಸಿದ್ವಿ, ಕಣ್ಣಾರೆ ನೋಡಿದ್ವಿ. ಈ ರೀತಿ ಪ್ರಯೋಗ ಮಾಡಿದರಲ್ಲ, ಬದಲಾವಣೆ ಏನರ ಕಾಣ್ತಾ ಅಂತ ಅಂದರೆ ಅಲ್ಲಿ ಬಂದಿರ್ತಾರೆ ಶಿಬಿರಾರ್ಥಿಗಳಲ್ಲಿ ಆದಂಥ ಬದಲಾವಣೆ ಅಥವಾ ನಮ್ಮಲ್ಲೇ ಆದಂಥ ಬದಲಾವಣೆ, ಮತ್ತು ಅದು ಎಷ್ಟೋ ಸಾರಿ ಹೇಳ್ತಾ ಇರ್ತೀವಿ ಪ್ರಯೋಗ ಮಾಡಿದ್ದೇನು ಸರಿ ಇದೆ, ಆದರೆ ಅದನ್ನು ಮುನ್ನೋಡಿಸ್ಕೊಂಡು ಹೋಗೋದು ಅದನ್ನು ಅಳವಡಿಸ್ಕೊಳ್ಳೋದು ಕಷ್ಟ ಅಂತ ಇಲ್ಲ. ಒಂದು ಅದೇನಿರ್ತದೆ ಅಂತಂದರೆ ನಾನು ಮ್ಯಾಲಿನ ಮೇಲೆ ಅಲ್ಲಿ ಹೇಳ್ತಾ ಇರ್ತೀನಿ ಏನಂದರೆ, ಯಾವುದೇ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು ನಮ್ಮೊಳಗೆ ಅಂತಂದರೆ, ಮತ್ತು ಆ ಬದಲಾವಣೆ ಶಾಶ್ವತವಾಗಿ ನಮ್ಮೊಳಗೆ ಉಳಿಬೇಕು ಅಂತಾದರೆ 3:30, 3:30 ಅಂತ ಒಂದು ಸಣ್ಣ ಸೂತ್ರ ಹೇಳ್ತಿರ್ತೀನಿ ನಾನು. ಅಂದರೆ ಚಹಾದ ಚಟ ನಾನು ಬಿಡಬೇಕು ಅಂದರೆ ಮೊದಲು 3 ದಿವಸ ಗಟ್ಟಿ ಮನಸ್ಸು ಮಾಡಿ ಬಿಟ್ಟು ಬಿಡಬೇಕು, ಆವಾಗ ಶರೀರ ಅದನ್ನು ಕೇಳೋದು ಕಡಿಮೆ ಮಾಡ್ತದೆ. ಡಾಕ್ಟ್ರಾಗೆ ಹೇಳ್ತಾ ಇದ್ದೀನಿ. ಹೌದು. ಆಮೇಲೆ ಮುಂದಿನ 30 ದಿವಸ ಬಹಳ ಮುಖ್ಯ. ಆ 30 ದಿವಸ ದಾಟಿದ್ವಿ ಅಂದ್ರೆ 1 ತಿಂಗಳು ನಾವು ದಾಟಿದ್ವಿ ಚಹಾ ಇಲ್ಲದೆ ಅಂದ್ರೆ ನಮ್ಮ ಶರೀರದೊಳಗಿನ ಅದರದೇನು ನಾವು ತಲುಬ್ ಅಂತ ಹೇಳ್ತೀವಿ ಅದು ಕಡಿಮೆ ಆಗಿಬಿಡ್ತದೆ. ಇನ್ನೂ 3 ತಿಂಗಳು, 3:30 ಅಂದ್ರೆ 3 ತಿಂಗಳು ದಾಟಿಬಿಟ್ಟಿವಿ ಅಂದ್ರೆ ಅದು ಶರೀರದೊಳಗಿಂದ ನಮ್ಮ ನೆನಪಿನೊಳಗಿಂದೇ ಹೋಗಿಬಿಡ್ತದೆ, ಅದು ನಮ್ಮ ಶರೀರ ಬೇಡುವುದಿಲ್ಲ ಅವಾಗ. ಹಾಗಾಗಿ ಈ ತರದ ಬದಲಾವಣೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ನಮ್ಮ ಸುಮನ ಸಂಗಮ ಕಾಡು ತೋಟದೊಳಗೆ ಕಳೆದ 3 ವರ್ಷಗಳಿಂದ ನಾವು ಬಹಳ ವಿಶಿಷ್ಟವಾದಂತಹ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ, ಸ್ವಯಂ ದೀಪ ಕಲಿವೀಡು ಅಂತ. ಕಲಿವೀಡು ಅಂತಂದರೆ ಕಲಿಯುವವರ ಬೀಡು. ಕಲಿ ಅನ್ನೋದಕ್ಕೂ 2 ಅರ್ಥ. ಒಂದು, ಯಾರು ಕಲಿತಾ ಇರ್ತಾರೋ ಅವರು. ಎರಡನೇದು ಕಲಿ ಅಂದರೆ ಯುದ್ಧ ಮಾಡುವವರು, ಸೈನಿಕರು ಅಂತ. ಇವರು ಬೇರೆಯವರ ಜೊತೆ ಯುದ್ಧ ಮಾಡುವವರಲ್ಲ, ತಮ್ಮ ಲೋಪದೋಷಗಳ ಜೊತೆ, ತಮ್ಮ ಕುಂದುಕೊರತೆಗಳ ಜೊತೆ, ಮನಸ್ಸಿನ ಜೊತೆ, ನಮ್ಮ ಜೊತೆನೆ ನಾವು ಸಂಘರ್ಷ ಮಾಡ್ತಾ ಇರುವವರು. ನಮ್ಮನ್ನು ನಾವೇ ಒಳ್ಳೆ ರೀತಿಯೊಳಗೆ ಇದನ್ನು ಮಾಡೋದಂತ 1 ವರ್ಷದ ತರಬೇತಿ ಇದು. ಮೊದಲನೇ ವರ್ಷನೂ 6 ಜನ ಯುವಕರಿದ್ದರು, 2ನೇ ವರ್ಷ 6 ಜನ ಯುವಕರಿದ್ದರು, ಈ ವರ್ಷನೂ 6 ಜನ ಯುವಕರಿದ್ದಾರೆ. ಈ 1 ವರ್ಷದ ತರಬೇತಿಯೊಳಗೆ ಬೆಳಿಗ್ಗೆ ಧ್ಯಾನದಿಂದ ಶುರು ಆಗ್ತದೆ ದಿನ, ಆಮೇಲೆ ಬೆಳಿಗ್ಗಿನಿಂದ ಮಧ್ಯಾಹ್ನದ ತನಕ ಅವರು ಕೃಷಿ ಕೆಲಸ ಮಾಡ್ತಾರೆ. ಏನೇನು ಆ ದಿವಸಕ್ಕೆ ಅವಶ್ಯ ಇರ್ತದೆ ಅದೆಲ್ಲ ಥರದ ಕೃಷಿ ಕೆಲಸ ಮಾಡ್ತಾರೆ. ಮಧ್ಯಾಹ್ನದ ನಂತರ ಹಾಡು, ಓದು, ಕುಣಿತ, ನಾಟಕ, ಈ ರೀತಿ ಕಲೆಗಾಗಿ ತಮ್ಮ ಸಮಯವನ್ನು ಉಪಯೋಗಿಸ್ತಾರೆ. ಸ್ವಯಂ ದೀಪ ಕಲಿಬೇಡು ಅಂತ. ಎಷ್ಟು ದಿನ ಇರ್ತಿದ್ದು? ಇದು 1 ವರ್ಷದ ಕೋರ್ಸ್. ಇದು ಒಂದು ವರ್ಷದ ಸರ್ಟಿಫಿಕೇಟ್ ಕೊಡ್ತೀರಿ? ನಾವು ಅದನ್ನು ಸುಮ್ಮನೆ ಸರ್ಟಿಫಿಕೇಟ್ ಅದನ್ನು ಅವ್ರು ಸ್ವಯಂ ದೀಪ ಆಗಬೇಕು, ತಮಗೆ ತಾವೇ ಬೆಳಕಾಗಬೇಕು. ಈಗ ಸರ್ಟಿಫಿಕೇಟ್ ಓರಿಯಂಟೆಡ್ ಇರಬಾರದು, ಪರೀಕ್ಷೆ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ಎಷ್ಟು ಮಾರ್ಕ್ಸ್ ಇಲ್ಲ. ಬರೀ 6 ಜನ ಈ ವರ್ಷದ ತನಕನೂ 6 ಜನ ಇದ್ರು. ಈಗ ನಮಗೆ 3 ವರ್ಷ ನಡೆಸಿದ್ದರದ ಅನುಭವ ಸಿಕ್ಕಿದ್ದದೆ, ನಮ್ಮ ಆತ್ಮವಿಶ್ವಾಸ ಬೆಳೆದಿದ್ದದೆ, ಈ ವರ್ಷ ಅದನ್ನು ಬೆಳೆಸಬೇಕು ಅಂತ ವಿಚಾರ ಮಾಡ್ತಾ ಇದ್ದೀವಿ. ಅವರನ್ನು ನಾವು ಇನ್ನ ಸುಸ್ಥಿರ ಜೀವನ ಶೈಲಿ ರಾಯಭಾರಿಗಳು ಅಂತ ಕರಿಬೇಕು ಅಂತ. ಅಂದ್ರೆ ಆ ಒಂದು ವರ್ಷದ ಅವಧಿಯ ಒಳಗೆ ಸುಸ್ಥಿರ ಬದುಕು, ಒಳ್ಳೆಯ ಬದುಕು ಅಂದ್ರೆ ಏನು, ಅದರದ್ದು ತರಬೇತಿ ಕೊಡೋದು ಅವರಿಗೆ. ಆಹಾರ, ಶರೀರ ಶ್ರಮ, ಧ್ಯಾನ, ಚರಕದಿಂದ ನೂಲೋದಾಗಿರ್ಬಹುದು, ಹಾಡು, ಕುಣಿತ, ನಾಟಕ, ಹೀಗೆ ಒಟ್ಟು ಬಹಳ ಒಳ್ಳೆಯ ಬದುಕನ್ನು ಬಾಳೋದು ಹೇಗೆ, ಇದ್ರ ತರಬೇತಿ ಕೊಡೋದು ಅಂತ. ಮನುಷ್ಯನಿಗೆ ಶಿಸ್ತು ಬೇಕಾ? ಶಿಸ್ತು ಬೇಕು. ಶಿಸ್ತು ಎಷ್ಟೋ ಸರಿ ನಮ್ಮ ಸ್ವಾತಂತ್ರ್ಯವನ್ನ ಕಸ್ಕೊಂಡ್ಬಿಡುತ್ತೆ ಅಂತಾರೆ. ಆ ಶಿಸ್ತು ಯಾವಾಗ ಸಹಜ ಆಗಿಬಿಡ್ತದೋ ಆವಾಗ ಅದು ಶಿಸ್ತಾಗಿ ಉಳಿಯೋದಿಲ್ಲ. ಶಿಸ್ತು ಇಲ್ಲದೆ ಇದ್ರೆ ಒಂದು ದೊಡ್ಡ ಸಮಸ್ಯೆ ಅಥವಾ ಏನು ನಮಗೆ ನಾವೇ ಮಾಡ್ಕೊಳ್ತೀವಿ ಅಂದ್ರೆ ಬಹಳಷ್ಟು ಸಮಯವನ್ನು ಹಾಳು ಮಾಡ್ತೀವಿ ನಾವು. ಬದುಕಿನೊಳಗೆ ಅತ್ಯಂತ ಅಮೂಲ್ಯವಾದದ್ದು ಏನಪ್ಪ ಅಂದ್ರೆ ಸಮಯ. ಹಾಗಾಗಿ ನನ್ನ ದಿನದ ಪ್ರತಿಯೊಂದು ಗಂಟೆ, ಪ್ರತಿಯೊಂದು ನಿಮಿಷವನ್ನು ನಾನು ಸರಿಯಾಗಿ ಕಳಿಬೇಕು, ನಾನು ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಳ್ತಾ ಹೋಗಬೇಕು ಅಂತಾದರೆ ಒಂದು ಶಿಸ್ತಿನ ಚೌಕಟ್ಟನ್ನು ನನಗೆ ಹಾಕ್ಕೋಬೇಕು. ಆದರೆ ಅದನ್ನು ನಾನೇ ಒಪ್ಪಿ ನನಗಾಗಿಯೇ ನಾನು ಮಾಡಿಕೊಂಡಾಗ ಅದು ಭಾರ ಆಗೋದಿಲ್ಲ, ನನಗದು ಸ್ವಾತಂತ್ರ್ಯ ಕಡಿಮೆ ಆಯಿತು ಅಂತ ಅಂದ್ಕೊಳ್ಬೇಕಾಗಿಲ್ಲ. ಬದಲಾಗಿ ಹೌದಪ್ಪ, ಒಂದು ಶಿಸ್ತಿನೊಳಗೆ ನಾನು ಬಹಳಷ್ಟು ಸಾಧಿಸ್ತಾ ಇದ್ದೀನಿ ಅದರಿಂದಾಗಿ ಅಂತಂದಾಗ ಅದು ಕೊಡುವಂಥ ಸಂತೋಷನೇ ಬೇರೆ. ಸರಿ, ನಾನು ನಿಮ್ಮ ಜೊತೆ ಗೆಳೆತನ ಬಯಸ್ತೇನೆ, ನಿಮ್ಮ ಜೊತೆಗೆ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಆದ್ರೆ ನನ್ನ ಚಟಕ್ಕೆ ನೀವು ಅಡ್ಡಿ ಬರಬಾರ್ದು. ಹಂಗಿದ್ದಾಗ ನಾವು ಒಂದೇನು ಹೇಳ್ತೀವಂತಂದರೆ, ಇದು ಸುಮನ ಸಂಗಮ ಕಾಡು ತೋಟ. ಇಲ್ಲಿ ನಾವು ಬಹಳ ವಿಚಾರ ಮಾಡಿ ಎಲ್ಲರ ಒಳಿತಿಗಾಗಿ ಕೆಲವು ನಿಯಮಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಒಂದು, ಅಲ್ಲಿ ಮದ್ಯಪಾನಕ್ಕೆ, ಸಿಗರೇಟು, ಬಿಡಿ ಸೇದೋದು, ತಂಬಾಕು ಸೇವನೆಗೆ ಅವಕಾಶ ಇಲ್ಲ. ಮತ್ತು ಈಗ ಯಾರು ಅಲ್ಲಿ ನಾವು ಇದ್ದಿದ್ದೀವೋ, ನಮಗೆ ಸಕ್ಕರೆ ಇಲ್ಲ, ಎಣ್ಣೆ ಇಲ್ಲ, ಮತ್ತು ಹಾಲು, ಹಾಲಿನ ಉತ್ಪನ್ನ ಇಲ್ಲ. ಬರುವವರಿಗೆ, ಯಾರಲ್ಲಿ ಭೆಟ್ಟಿಗೆ ಬರ್ತಾರೆ, ಯಾರಲ್ಲಿ ಶಿಬಿರಗಳಿಗೆ ಬರ್ತಾರೋ, ನಾವು ತೀರಾ ಅಪರೂಪಕ್ಕೆ ಯಾರೋ ಬಂದವ್ರಿಗೆ ನಮಗೆ ಚಹಾ ಬೇಕಪ್ಪ, ಒಬ್ಬ ನಾಟಕದ ನಿರ್ದೇಶಕರಂತ ಬಂದಿರ್ತಾರೆ, ಅವರೊಂದು ವಾರದ ಮಟ್ಟಿಗೆ ಬಂದಿರ್ತಾರೆ, 15 ದಿವಸದ ಮಟ್ಟಿಗೆ ಬಂದಿರ್ತಾರೆ, ಆವಾಗ ನಾವು ಚಹಾ ಆಗಲಿ ಸಕ್ಕರೆ ವಿಷಯವಾಗಲಿ ನಾವು ಭಾಳ ಬಿಗಿ ಮಾಡೋದಿಲ್ಲ, ಅವ್ರ ಮಟ್ಟಿಗೆ ಅವ್ರು ಅದನ್ನು ತಗೊಳ್ಬಹುದು. ಫ್ಲೆಕ್ಸಿಬಲ್. ಹೌದೌದು. ಈಗ ನೀವು ಡಾಕ್ಟರ್ ಇದ್ರಿ, ನಿಮಗೆ ಆದಾಯದ ಮೂಲ ಬೇರೆ ಬೇರೆ ಇದೆ, ಮತ್ತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಿಮ್ಗೆ ತಡ್ಕೊಳ್ಳೋ ಶಕ್ತಿ ಇದೆ. ರೈತರ ದೃಷ್ಟಿಯಿಂದ ನೋಡಿದಾಗ ಇಂಥ ಕೃಷಿ, ಇಂಥ ಪ್ರಯೋಗ ಎಷ್ಟು ಒಳ್ಳೆಯದು ಮತ್ತು ಯಾಕೆ ಒಳ್ಳೆಯದು? ಹೌದು, ನಾನು ಬಹಳ ಪ್ರಾಂಜಲವಾಗಿ ಬಹಳ ಸಂಪೂರ್ಣವಾಗಿ ಒಪ್ಕೊಳ್ತೀನಿ. ನಾನು ಒಬ್ಬ ವೈದ್ಯ ಆಗಿರೋದ್ರಿಂದ ನನ್ನ ಕುಟುಂಬದ ನಿರ್ವಹಣೆಗಾಗಿ ನಾನು ತೋಟದ ಆದಾಯವನ್ನೇ ಅವಲಂಬಿಸಿಲ್ಲ. ನಾನು ನನಗೆ ವೈದ್ಯಕೀಯ ವೃತ್ತಿ ಅದ. ಆದರೆ ಹಾಗಂಥೇಳಿ ಬೇರೆ ಕೃಷಿಕರಿಗೆ, ಬೇರೆ ರೈತರಿಗೆ ಈ ಥರದ ಪ್ರಯೋಗ ಉಪಯೋಗ ಆಗೋದಿಲ್ಲ ಅಂತಿಲ್ಲ. ಇವತ್ತು ಇಡೀ ಜಗತ್ತಿನೊಳಗೇನೆ, ನಾನೊಂದು ಸ್ವಲ್ಪ ಅದನ್ನು ವಿಸ್ತರಿಸಿ ಹೇಳೋದಾಯಿತು ಅಂದರೆ, 2015 ವಿಶ್ವಸಂಸ್ಥೆಯವರು ಸುಸ್ಥಿರತೆ ಅಭಿವೃದ್ಧಿ ಗುರಿಗಳು ಅಂಥೇಳಿ ಒಂದು 17 ಗುರಿಗಳನ್ನು ಪಟ್ಟಿ ಮಾಡಿದರು. ಅಂದರೆ ಇನ್ನು ಮುಂದೆ ವಿಶ್ವಸಂಸ್ಥೆಯ 193 ದೇಶಗಳು ಭಾರತವನ್ನೂ ಒಳಗೊಂಡು ಸುಸ್ಥಿರ ಅಭಿವೃದ್ಧಿ ಏನು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಆ ದಿಕ್ಕಿನೊಳಗೆ ನಡಿಬೇಕು, ಮತ್ತು ಆ 17 ಗುರಿಗಳನ್ನು 2030 ಒಳಗೆ ಸಾಧಿಸಬೇಕು. ಇದು ನಮಗೆ ನಾವೇ ಮಾಡಿಕೊಂಡಿರುವಂಥ ಒಂದು ಪ್ರತಿಜ್ಞೆ ಇದು. ಅದರ ಭಾಗವಾಗಿ ನಮ್ಮ ಕೃಷಿ ಹೇಗಿರಬೇಕು, ನಮ್ಮ ಪ್ರಕೃತಿ ಹೇಗಿರಬೇಕು, ನಮ್ಮ ಅರಣ್ಯಗಳನ್ನು ನಾವು ಯಾಕೆ ಉಳಿಸ್ಕೋಬೇಕು, ಜೀವ ವೈವಿಧ್ಯವನ್ನು ಯಾಕೆ ಉಳಿಸ್ಕೋಬೇಕು, ಇವೆಲ್ಲವೂ ಅದರ ಭಾಗವಾಗಿಯೇ ಇರೋದ್ರಿಂದ ಇನ್ನು ಮೇಲಿಂದ ಕೃಷಿ ಅನ್ನೋದು, ಕೃಷಿಯೊಳಗೆ ಮರ ಆಧಾರಿತ ಕೃಷಿ, ಸಸ್ಯ ವೈವಿಧ್ಯದ ಕೃಷಿ ಬಹಳ ದೊಡ್ಡ ಮಹತ್ವವನ್ನು ಪಡೀತದೆ. ಸುಸ್ಥಿರ ಕೃಷಿ ಅಂತ ಅನ್ನೋದು ಎಲ್ಲಿ ನೀರಿನ ನಿರ್ವಹಣೆ, ಮಣ್ಣಿನ ನಿರ್ವಹಣೆ, ಸೂಕ್ಷ್ಮಾಣು ಜೀವಿಗಳ ನಿರ್ವಹಣೆ, ದನಕರುಗಳ ನಿರ್ವಹಣೆ, ಇವೆಲ್ಲವೂ ಮಹತ್ವದ ಪಾತ್ರ ವಹಿಸ್ತವೆ. ಹಾಗಾಗಿ ನಾವು ಯಾವ ರೀತಿಯ ಒಂದು ಪ್ರಯೋಗ ಮಾಡ್ತಾ ಇದ್ದೀವೋ ಇದನ್ನು ಇದೇ ರೀತಿ ಮತ್ತೊಬ್ಬರು ಮಾಡಬೇಕಾಗಿಲ್ಲ. ಆದರೆ ಯಾರದೇ ಒಂದು 2 ಎಕರೆ ಜಮೀನದ, ಒಂದು 6 ಎಕರೆ ಜಮೀನದ ಅಂದರೆ ಅದರ ಕಾಲು ಭಾಗ ಅವರು ಸಸ್ಯಗಳನ್ನು ಬೆಳೆಸೋ ಮೂಲಕ, ಗಿಡಮರಗಳನ್ನು ಬೆಳೆಸೋ ಮೂಲಕ ಅವರು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಹಲವಾರು ರೀತಿಯಿಂದ ಆ ಮರಗಳನ್ನು ಬೆಳೆದಿದ್ದರ ಮೂಲಕ ಲಾಭವನ್ನು ಪಡೀಲಿಕ್ಕೆ ಸಾಧ್ಯ ಅದ. ಹಾಗಾಗಿ ಇಲ್ಲಿ ಆರ್ಥಿಕವಾಗಿ ಏನು ತೊಂದರೆ ಇಲ್ಲ, ನಿಸರ್ಗಪೂರ್ವಕವಾದ ಕೃಷಿ. ಹೌದು, ಆರ್ಥಿಕವಾಗಿಯೂ ಉಪಯುಕ್ತ ಆಗ್ತದೆ, ಪರಿಸರಕ್ಕೂ ಒಳ್ಳೆಯದಾಗ್ತದೆ. ನಾವು ಎಮ್ಮೆ ಸಾಕ್ತಿದ್ವಿ, ಆಡು ಸಾಕ್ತಿದ್ವಿ, ಕುರಿ ಸಾಕ್ತಿದ್ವಿ, ಕೋಳಿ ಸಾಕ್ತಿದ್ವಿ, ಅವುಗಳ ಜೊತೆ ಆಟ ಆಡ್ತಿದ್ವಿ, ಅವ್ರು ಕೊಟ್ಟಂಥ ಉತ್ಪನ್ನವನ್ನು ಬಳಸ್ಕೊತಿದ್ವಿ, ಮತ್ತು ನಮ್ಮ ಹೊಲದಲ್ಲಿ ಬೆಳೆದಂಥ ಮೇವು, ಮುಳೆವು, ಕಾಳು ಕಡಿ ಏನಿತ್ತು ಅಂದ್ರೆ ಅವು ತಿಂದು ಬೆಳೀತಿದ್ವು. ಒಂದು ಸಹಜತೆ ಇತ್ತು, ಒಂದು ಕೊಡ್ತಿದ್ವಿ, ಒಂದು ತಗೊಳ್ತಿದ್ವಿ. ಈಗ ಅದು ಕೊಂಡಿಗೆ ಕಳಿಸಿದೆ, ಮತ್ತೆ ಬರಬೇಕಾದ್ರು ಬರಲೇಬೇಕು. ನಮ್ಮ ಕೃಷಿಯೊಳಗೆ ಹೊರಗಿನಿಂದ ತರುವಂತಹ ನಾವೇನು ಒಳಸುರಿಗಳಂತ ಹೇಳ್ತೀವೋ ಅವುಗಳನ್ನು ಎಷ್ಟು ಕಡಿಮೆ ಮಾಡ್ಕೊಳ್ತೀವೋ ಅಷ್ಟು ನಾವು ಸ್ವಾವಲಂಬಿ ಆಗ್ತೀವಿ. ಅದರ ಒಂದು ಮುಖ್ಯ ಭಾಗ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋ ಸಲುವಾಗಿ ನಾವು ದನಕರುಗಳನ್ನು ಸಾಕೋದು. ಆಡು, ಎಮ್ಮೆ, ಕೋಳಿ, ಕುರಿ ಎಲ್ಲವೂ ಬಂತದ್ರೊಳಗೆ ಅವುಗಳ ಸೆಗಣಿ ಮತ್ತು ಅವುಗಳ ಮೂತ್ರ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಬಹಳ ದೊಡ್ಡ ಸಹಾಯ ಮಾಡುತ್ತೆ. ಅಂದ್ರೆ ಯಾವುದನ್ನ ನಮ್ಮ ಹಿರಿಯರು ತಮ್ಮ ಅನುಭವದಿಂದ ಕಂಡುಕೊಂಡು ಸಗಣಿ ಗೊಬ್ಬರ ಭೂಮಿಗೆ ಹಾಕೋದು ಅಂತ ಹೇಳ್ತಾ ಇದ್ರು, ಅದಕ್ಕೆ ಇವತ್ತಿಗೆ 100ಕ್ಕೆ 100 ವೈಜ್ಞಾನಿಕ ಆಧಾರ ಇದೆ. ದನದ ಸಗಣಿ ಒಳಗೆ ಕೋಟಿಗಟ್ಟಲೆ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಇವು ಮಣ್ಣನ್ನು ಫಲವತ್ತ ಮಾಡುವಲ್ಲಿ ಬಹಳ ಸಹಾಯ ಮಾಡ್ತವೆ. ದನಗಳ ಮೂತ್ರದೊಳಗೆ ಸಾರಜನಕ ಇರ್ತದೆ, ಮಣ್ಣಿನೊಳಗಿನ ಸಾರಜನಕದ ಪ್ರಮಾಣವನ್ನು ಹೆಚ್ಚು ಮಾಡ್ತದೆ. ಹಾಗಾಗಿ ನಾವು ಸ್ವಾವಲಂಬಿ ಕೃಷಿ ಮಾಡಬೇಕು ಅಂತಾದರೆ ನಮ್ಮ ತೋಟದೊಳಗೆ ನಮಗೆ ಸಾಧ್ಯವಿರುವಷ್ಟು ಆಕಳು, ಎಮ್ಮೆ, ಆಡು, ಕುರಿ, ಕೋಳಿ ಎಲ್ಲವೂ ಇರಬೇಕು. ಮನುಷ್ಯೇತರ ಪ್ರಾಣಿ ಲೋಕ ಅಂತ ನಾವು ಯಾವುದನ್ನು ಹೇಳ್ತೀವೋ ಅದು ಎಷ್ಟಿದ್ದಷ್ಟು ಒಳ್ಳೆಯದು. ನಾವು ಸಂಗೋಪನೆ ಮಾಡಿ ನಮ್ಮ ಜೊತೆ ಬೆಳೆದಂಥ ಎಲ್ಲ ಪ್ರಾಣಿಗಳು ನಮಗಿದ್ದಷ್ಟು ಒಳ್ಳೆಯದು. ಹೌದು, ಅಂದ್ರೆ ಒಟ್ಟು ನಮ್ಮ ಸಂಪನ್ಮೂಲ ಸಮರ್ಪಕವಾಗಿ ಬಳಕೆ ಆಗುತ್ತೆ ಅಲ್ವಾ? ಹೌದು. ಒಟ್ಟಾರೆ ಇಂಥ ಒಂದು ಪ್ರಯೋಗಶೀಲತೆಯಲ್ಲಿ ನೀವು ಗಾಂಧಿ ಪ್ರತಿಷ್ಠಾನದ ಅಧ್ಯಕ್ಷರಾದ್ಮೇಲೆ ಕೂಡ, ಅದು ಅಧ್ಯಕ್ಷರಾಗಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ, ಆ ಇದರೊಳಗೆ ಹೆಜ್ಜೆಯೊಳಗೆ ಹೆಜ್ಜೆ ಇಟ್ಟಿರಬೇಕಾಗುತ್ತೆ. ನಿಮ್ಮ ಬದುಕಿನ ಒಟ್ಟಾರೆ ಪ್ರಭಾವ ಏನಾಗಿದೆ ಗಾಂಧಿಯವ್ರದ್ದು? ನೋಡ್ರಿ, ನನಗೆ ಈ ಗಾಂಧಿ ಅನ್ನೋದು ಎಷ್ಟು ದೊಡ್ಡ ವಿಸ್ಮಯ ಮತ್ತು ಎಷ್ಟು ಶಕ್ತಿಯನ್ನು ಕೊಡುವಂತಹ ಒಂದು ವ್ಯಕ್ತಿತ್ವ. ಅಂದರೆ ಆ ಗಾಂಧಿ ಮಾಡಿದ್ದೇನಂದರೆ, ನನಗೆ ಸಿಕ್ಕಿರೋದು ಒಂದು ಜೀವನ, ಒಂದು ಆಯುಷ್ಯ. ಈ ಆಯುಷ್ಯದೊಳಗೆ ನಾನು ಎಷ್ಟು ಸರಿಯಾಗಿ ಬಾಳಬಹುದು, ಸರಿಯಾಗಿ ಬಾಳೋದಂದರೆ ಏನು ಅನ್ನೋದರ ಸಲುವಾಗಿ ಬದುಕಿನ ಪ್ರತಿಯೊಂದು ವಿಷಯದೊಳಗೂ ಮೂಲಾತಿ ಮೂಲ ಸತ್ಯವನ್ನು ಹುಡುಕ್ತಾ ಹೋದವ. ಆಹಾರ ಅದ್ರ ಮೂಲ ಸತ್ಯ ಏನು, ಹೇಗಿರಬೇಕು? ಬಟ್ಟೆ ಅದು ಹೇಗಿರಬೇಕು? ಮನೆ ಕಟ್ಟೋದು ಅದು ಹೆಂಗಿರಬೇಕು? ಆರೋಗ್ಯ ನಂದು ಹೆಂಗಿರಬೇಕು? ನನ್ನ ರಾಜಕಾರಣ ಹೆಂಗಿರಬೇಕು? ನನ್ನ ಆಧ್ಯಾತ್ಮ ಹೆಂಗಿರಬೇಕು? ಪ್ರತಿಯೊಂದು ವಿಷಯದೊಳಗೂ ಆಳದ ಆಳಕ್ಕೆ ಹೋಗಿ ಸತ್ಯ ಇದು ಅನ್ನೋದನ್ನು ಕಂಡುಕೊಂಡು ಅದನ್ನ ಬಾಳಿದ ಅವನು. ಅದು ಹಂಗ ಬಾಳಿದ್ರು, ತಿಳಿಸಿದ್ರು, ನನ್ನ ಜೀವನವೇ ನಿಮಗೆ ಪಾಠ ಅಂತ ಹೇಳಿದ್ರು. ಅದನ್ನೆಲ್ಲನು ನೋಡ್ಕೊಂಡಾಗ ನಿಜ ಅನ್ಸುತ್ತಲ್ಲ? ಹೌದು, ಅದೇ ಅಂತಿಮ ಸಂತೆ ಅಂತೇಳಿ ಎಷ್ಟೋ ಸರಿ ಅನಿಸಿದೆಯಾ? ಹೌದು, ಯಾಕಂತಂದ್ರೆ ಅದರ ಅರ್ಥ ನಾವು ಗಾಂಧಿ ಹೇಳಿದ್ದೇ 100ಕ್ಕೆ 100 ಸತ್ಯ, ಅದನ್ನೇ ಪಾಲಿಸಬೇಕು ಅಂತಲ್ಲ. ನನ್ನ ಬದುಕಿಗಾಗಿ ನಾನು ನನ್ನ ಸತ್ಯಗಳನ್ನು ಕಂಡುಕೊಳ್ಳೋದಿದೆ ಅಲ್ಲ, ಯಾವುದೋ ಭ್ರಮೆಯೊಳಗೆ ಯಾವುದೋ ವಿಕಾರಗಳೊಳಗೆ ನಾನು ನನ್ನ ಜೀವನ ಮಾಡಿ ಹೋಗ್ತೀನಿ ಅನ್ನೋಕ್ಕಿಂತನು ಅಂದರೆ ನನಗೊಂದು ಬದುಕು ಸಿಕ್ಕಿದ್ದದ. ಹಾಗಾಗಿ ನಾನು ನನ್ನ ಬದುಕಿಗೆ ಬೇಕಾದಂಥ ಸತ್ಯಗಳನ್ನು ನಾನು ಹುಡುಕ್ತಾ ಹೋಗ್ತೀನಿ, ಹುಡುಕ್ತಾ ಹೋಗ್ತೀನಿ. ಹಾದಿಯೊಳಗೆ ಗಾಂಧಿಯ ಬೆಳಕು ನನಗೆ ಸಿಗ್ತದೆ. ಅದು ಎಷ್ಟು ನನಗೆ ಸರಿ ಅನಿಸ್ತದೋ ಅಷ್ಟು ಮಟ್ಟಿಗೆ ನಾನು ಉಪಯೋಗ ಮಾಡ್ಕೊಳ್ತೀನಿ. ಗಾಂಧಿ ಒಬ್ಬನೇ ಆಗಬೇಕಾಗಿಲ್ಲ, ಬುದ್ಧ ಆಗ್ಬೋದು, ಅಲ್ಲಮ ಆಗ್ಬೋದು, ಸೂಫಿ ಸಂತರಾಗ್ಬೋದು, ಝೆನ್ ಅನ್ನುವಂಥ ಒಂದು ತತ್ವ ಆಗ್ಬೋದು. ಎಲ್ಲೆಲ್ಲಿಂದ ನನ್ನ ಬದುಕನ್ನು ಬಹಳ ಸುಂದರವಾಗಿ ಬಹಳ ಸಾರ್ಥಕವಾಗಿ ಬಾಳಲಿಕ್ಕೆ ಎಲ್ಲೆಲ್ಲಿಂದ ಬೆಳಕು ಸಿಗ್ತದೋ ಅದೆಲ್ಲ ಬೆಳಕನ್ನು ನಾನು ಪಡಿಬೇಕು. ಬುದ್ಧ ಹೇಳಿದ್ದು ಆಸೆಯ ದುಃಖಕ್ಕೆ ಮೂಲ, ಇವತ್ತಿಗೂ ಡಿಸ್ಪ್ರೂವ್ ಮಾಡ್ಲಿಕ್ಕಾಗಿಲ್ಲ. ಇಲ್ಲ ಇಲ್ಲ, ಅದಕ್ಕೆ ಇವರೆಲ್ಲರೂ ಒಂದು ಕಾಣಿಕೆಯನ್ನು ಕೊಟ್ಟಿರ್ತಾರೆ ಭೂಮಿ ಮೇಲೆ. ಆ ಕಾಣಿಕೆಯ ಬೆಳಕಿನಲ್ಲಿ ನಾವೆಲ್ಲ ಬದುಕಿ ಬಾಳ್ಬೇಕಾಗಿದೆ. ಆಶೀರ್ವಾದ, ಆ ಕಾಣಿಕೆ ಹುಡುಕ್ಬೇಕು ಮತ್ತೆ ಪಡ್ಕೋಬೇಕು ಅಲ್ವಾ? ಹೌದು, ನಮ್ಮ ಪ್ರಯತ್ನ ಅದು. ನಾವು ಹುಡುಕ್ಬೇಕು ನಮ್ಮ ಬದುಕಿನ ಸಲಾಗಿ ಹುಡುಕ್ಬೇಕು. ಅವ್ರ್ಯಾರೋ ಯಾವತ್ತೋ ಬಾಳಿ ಹೋದ್ರು ಅಂತ ಅನ್ನೋದ್ರ ಸಲಾಗಿ ನಾವು ಮಾಡಬೇಕಾಗಿಲ್ಲ, ಅದು ನಮಗೆ ಅನುಕೂಲ. ಹೌದು, ನನಗೆ ಇವತ್ತು ಬಾಳ್ಬೇಕಾಗಿದ್ದದ, ಇದನ್ನ ಬಹಳ ಸರಿಯಾಗಿ ಹೆಂಗ್ ಬಾಳ್ಬೇಕು ನಾನು ಅನ್ನೋದನ್ನ ಹುಡುಕೋ ಸಲುವಾಗಿ ನಾನು ಇವರಿಂದ ಬೆಳಕು ತಗೋತೀನಿ. ಹೌದು, ಮತ್ತೆ ಮಕ್ಕಳಿಗೆ ಅದನ್ನ ಹೇಳ್ಬೇಕು. ಹೌದು, ಇಲ್ಲಾಂದ್ರೆ ಆಸೆಯನ್ನ ಬೆನ್ನತ್ತಿ ಹೋದಷ್ಟು ಅವ್ರ ದುಃಖವನ್ನ ಅನುಭವಿಸ್ತಾರೆ, ವಿನಃ ಸುಖ ಸಿಗೋದಿಲ್ಲ. ಇಲ್ಲ, ಕೋಟಿ ಕೋಟಿ ಕೋಟಿ ದುಡಿದು ಒಂದಿನ ಹೋಗ್ಬಿಡುದು ಇದೆಯಲ್ಲ ಅಲ್ವಾ? ಬಹಳ ದೊಡ್ಡ ದುರಂತ. ದುರಂತ, ದೊಡ್ಡ ಬಂಗ್ಲೂರಲ್ಲಿ ಇರುದು, ಅದ್ರೊಳಗೆ ದೀಪ ಹಚ್ಚೋರು ಇರಲ್ಲ, ಕಸ ಹುಡುಗವ್ರು ಇರಲ್ಲ, ಎಂತ ದುರಂತ ಜೀವನ. ಹಚ್ಚಿಕೊಂಡು ಒಂದಷ್ಟು ಖುಷಿ ಆಗುತ್ತೆ, ನಾವು ಬಹಳ ಸುಖದಿಂದ ಬಾಳ್ತೀವಿ. ಹೌದು, ಹಿರಿಯರಾದಂತ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು. ಅಂದರೆ ನಿಮ್ಮ ವ್ಯಕ್ತಿತ್ವದ ಜೊತೆಗೆ ಕೃಷಿ ಕೂಡ ಇವತ್ತು ನಾವು ನೈಸರ್ಗಿಕವಾಗಿ ನಿಸರ್ಗದ ಜೊತೆ ಎಷ್ಟು ಅನುಸಂಧಾನವನ್ನು ಸಾಧಿಸ್ತೀವಿ, ಅಷ್ಟು ಖುಷಿಯನ್ನು ಪಡಿತೀವಿ ಅಂತೇಳಿ ಹೇಳಿದ್ರಿ. ಮತ್ತು ನಮ್ಮಲ್ಲಿ ದುರಾಶೆಯನ್ನು ಪಟ್ಕೊಂಡು ಅವು ಇವು ಹಾಕಿ ಹೆಚ್ಚು ಬೆಳೆದು ಹೆಚ್ಚು ಅನುಭವಿಸ್ತೀನಿ ಅನ್ನೋದು ಕೂಡ ಒಂದು ಹುಸಿ ನಂಬಿಕೆ ಅಂತೇಳಿ ಹೇಳಿದ್ರಿ. ಮತ್ತು ಪ್ರಯೋಗಗಳನ್ನು ಮಾಡಿದಿರಿ, ಆ ಪ್ರಯೋಗದಿಂದ ಬಂದಂಥ ಬದುಕನ್ನು ಹೇಗೆ ಅನುಭವಿಸ್ತಾ ಇದ್ದೀರಿ ಅನ್ನೋದನ್ನು ಕೂಡ ಹೇಳಿದ್ರಿ. ಇಷ್ಟೆಲ್ಲ ನಮ್ಮ ಜೊತೆ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಹಜ ಕೃಷಿ ಕುರಿತು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HB ರಾಮಡಗಿ. ಇನ್ನು ಮುಂದೆ ಜನಪದ ಸಂಗೀತದ ಕಾರ್ಯಕ್ರಮದಲ್ಲಿ ಧಾರವಾಡದ ಶಿವಮೂರ್ತಯ್ಯ ಸಂಗಯ್ಯ ಹಿರೇಮಠ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳೋಣಂತ. ಮಗ

ಇದುವರೆಗೆ ಧಾರವಾಡದ ಶಿವಮೂರ್ತಯ್ಯ ಸಂಗಯ್ಯ ಹಿರೇಮಠ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿದಿರಿ. ಇನ್ನು ಮುಂದೆ ಈಶ್ವರ್ ಅರಳಿಯವರಿಂದ ಒಂದು ಸಾಕ್ಷರತೆಯ ಗೀತೆ. ಇದುವರೆಗೆ ಈಶ್ವರ್ ಅರಳೆಯವರಿಂದ ಸಾಕ್ಷರತೆಯ ಗೀತೆಯನ್ನು ಕೇಳಿದಿರಿ. ಇನ್ನು ಪ್ಯಾಟಿದಾರನಿಯೇ ಪ್ರತಿ ಕ್ವಿಂಟಾಲಿಗೆ ಸಿರಿಸಿ ಮಾರುಕಟ್ಟೆಯಲ್ಲಿ ಬೆಟ್ಟದ ಅಡಿಕೆ ಕನಿಷ್ಠ 35,699 ರೂಪಾಯಿಯಿಂದ ಗರಿಷ್ಠ 42,619 ರೂಪಾಯಿಗಳು ಇರುತ್ತವೆ. ಇನ್ನು ಬಿಳಿ ಗೋಟು ಅಡಿಕೆ 22,509 ರೂಪಾಯಿಯಿಂದ 31,599 ರೂಪಾಯಿಗಳು, ಚಾಲಿ ಅಡಿಕೆ 33,099 ರೂಪಾಯಿಯಿಂದ 36,199 ರೂಪಾಯಿಗಳು, ಕೆಂಪು ಗೋಟು ಅಡಿಕೆ 24,296 ರೂಪಾಯಿಯಿಂದ 33,899 ರೂಪಾಯಿಗಳು, ರಾಶಿ ಅಡಿಕೆ 41,000 98 ರೂಪಾಯಿಂದ 44,109 ರೂಪಾಯಿಗಳು, ಇನ್ನು ಕರಿಮೆಣಸು 44,889 ರೂಪಾಯಿಂದ 47,689 ರೂಪಾಯಿಗಳು. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡಲೆಕಾಳು 4,766 ರೂಪಾಯಿಂದ 5,211 ರೂಪಾಯಿಗಳು, ಕಡಲೆಕಾಳು ಇತರೆ 7,269 ರೂಪಾಯಿಂದ 7,369 ರೂಪಾಯಿಗಳು, ಉದ್ದಿನ ಕಾಳು 3,129 ರೂಪಾಯಿಂದ 5,421 ರೂಪಾಯಿಗಳು, ಹೆಸರುಕಾಳು 2,000 ರೂಪಾಯಿಂದ 8,403 ರೂಪಾಯಿಗಳು, ಇನ್ನು ಬಿಳಿ ಜೋಳ 1,716 ರೂಪಾಯಿಂದ 5,111 ರೂಪಾಯಿಗಳು, ಮೆಕ್ಕೆಜೋಳ 2,052 ರೂಪಾಯಿಗಳು, ಇನ್ನು ಮಡಿಕೆ 9,869 ರೂಪಾಯಿಂದ 10,301 ರೂಪಾಯಿಗಳು, ಪೂರ್ಣ ಈರುಳ್ಳಿ 300 ರೂಪಾಯಿಂದ 1,130 ರೂಪಾಯಿಗಳು, ತೆಲಿಗೆ ಈರುಳ್ಳಿ 200 ರೂಪಾಯಿಂದ 900 ರೂಪಾಯಿಗಳು, ಆಲೂಗಡ್ಡೆ 800 ರೂಪಾಯಿಂದ 1,350 ರೂಪಾಯಿಗಳು, ಇನ್ನು ಕುಸುಬೆ 5,322 ರೂಪಾಯಿಂದ 5,323 ರೂಪಾಯಿಗಳು, ಸೋಯಾಬೀನ್ 5,066 ರೂಪಾಯಿಂದ 5,311 ರೂಪಾಯಿಗಳು, ಇನ್ನು ತೊಗರಿ 5,611